ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಪೌಷ್ಟಿಕ ಕೈತೋಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದ, ಹಾಗೂ ಇದುವರೆಗೂ ನಮ್ಮ ಮಾಹಿತಿಯನ್ನು ಕೇಳುವಂತ ಕೇಳುಗರಿಗೂ ಸಹ ನನ್ನ ಧನ್ಯವಾದಗಳು ಸರ್. ಇದುವರೆಗೂ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜೆಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 46,619 ರೂಪಾಯಿಂದ ಗರಿಷ್ಠ 47,059 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 32,629 ರೂಪಾಯಿಂದ ಗರಿಷ್ಠ 33,099 ರೂಪಾಯಿಗಳು. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 26,609 ರೂಪಾಯಿಂದ ಗರಿಷ್ಠ 27,010 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 46,139 ರೂಪಾಯಿಂದ ಗರಿಷ್ಠ 46,569 ರೂಪಾಯಿಗಳು. ಅವರೆ ಹೋಲ್ ಕ್ವಿಂಟಾಲ್ಗೆ ಕನಿಷ್ಠ 6,100 ರೂಪಾಯಿಂದ ಗರಿಷ್ಠ 6,555 ರೂಪಾಯಿಗಳು. ಧನಿಯಾ ಕೊತ್ತಂಬರಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 2,369 ರೂಪಾಯಿಂದ ಗರಿಷ್ಠ 4,800 ರೂಪಾಯಿಗಳು. ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,059 ರೂಪಾಯಿಂದ ಗರಿಷ್ಠ 5,399 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,509 ರೂಪಾಯಿಂದ ಗರಿಷ್ಠ 7,189 ರೂಪಾಯಿಗಳು. ಹುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,253 ರೂಪಾಯಿಂದ ಗರಿಷ್ಠ 5,950 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3,031 ರೂಪಾಯಿಂದ ಗರಿಷ್ಠ 3,100 ರೂಪಾಯಿಗಳು. ಎಳ್ಳು ಕಪ್ಪು ಕ್ವಿಂಟಾಲ್ಗೆ ಕನಿಷ್ಠ 7,653 ರೂಪಾಯಿಂದ ಗರಿಷ್ಠ 11,653 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,779 ರೂಪಾಯಿಂದ ಗರಿಷ್ಠ 4,839 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 40,888 ರೂಪಾಯಿಂದ ಗರಿಷ್ಠ 48,429 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,001 ರೂಪಾಯಿಂದ ಗರಿಷ್ಠ 7,799 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,119 ರೂಪಾಯಿಂದ ಗರಿಷ್ಠ 2,731 ರೂಪಾಯಿಗಳು. ನೆಲಗಡಲೆ ಶೇಂಗಾ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,085 ರೂಪಾಯಿಂದ ಗರಿಷ್ಠ 7,707 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,899 ರೂಪಾಯಿಂದ ಗರಿಷ್ಠ 2,566 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,657 ರೂಪಾಯಿಂದ ಗರಿಷ್ಠ 2,929 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,708 ರೂಪಾಯಿಂದ ಗರಿಷ್ಠ 3,635 ರೂಪಾಯಿಗಳು. ರಾಣೆಬೆನ್ನೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 2,900 ರೂಪಾಯಿಗಳು. ಹೂಕೋಸು ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 2,700 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2,069 ರೂಪಾಯಿಂದ ಗರಿಷ್ಠ 12,550 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,300 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,800 ರೂಪಾಯಿಂದ ಗರಿಷ್ಠ 3,200 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 430 ರೂಪಾಯಿಂದ ಗರಿಷ್ಠ 470 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕೊಬ್ಬರಿ ಮಿಲ್ಲಿಂಗ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,630 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ. ಭತ್ತ ಸೋನ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,800 ರೂಪಾಯಿಗಳು. ಹೊನ್ನಾಳಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಬಾಳೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು.